ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಪೋಷಕಾಂಶಗಳು ಹಾಗೂ ಅವುಗಳ ಮಹತ್ವ ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ವಿಸ್ತರಣಾ ನಿರ್ದೇಶನಾಲಯದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸರೋಜಿನಿ ಕರಕಣ್ಣನವರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಸರೋಜಿನಿ ಅವರು. ನಮಸ್ಕಾರ. ಈ ಪೋಷಕಾಂಶ ಅಂತೀವಲ್ಲ, ಏನು ಹಂಗಂದ್ರೆ? ಮುಖ್ಯವಾಗಿ ನಮ್ಮ ಆಹಾರದಲ್ಲಿ ಬೇರೆ ಬೇರೆ ಉಪಯುಕ್ತ ಘಟಕಗಳು ಇರ್ತವೆ. ಇವು ಪ್ರತಿಯೊಂದು ಘಟಕ ವಿಭಿನ್ನವಾದ ಕಾರ್ಯಗಳನ್ನು ಮಾಡ್ತವೆ. ಸೊ ಈ ಒಂದೇನು ಆಹಾರದಲ್ಲಿ ನಮ್ಗೆ ಉಪಯುಕ್ತ ಘಟಕಗಳಿದಾವೆ ಅದಕ್ಕೆ ನಾವು ಪೋಷಕಾಂಶಗಳಂತ ಹೇಳ್ತೀವಿ. ಆಹಾರದಲ್ಲಿರುವಂತಹ ಮುಖ್ಯವಾದ ಪೋಷಕಾಂಶಗಳು ಅಂತಂದ್ರೆ ಶರ್ಕರೆ ಪಿಷ್ಟ, ಸಸಾರಜನಕ, ಕೊಬ್ಬು, ಜೀವಸತ್ವಗಳು, ಖನಿಜ ಲವಣಗಳು ಮತ್ತು ನಾರಿನ ಅಂಶ. ಇವೆಲ್ಲ ನಮಗೆ ಆಹಾರದಲ್ಲಿರುವಂತಹ ಮುಖ್ಯವಾದ ಆಹಾರ ಘಟಕಗಳು ಹಾಗೂ ಇವು ಪೋಷಕಾಂಶಗಳು. ಈ ರೀತಿಯಾಗಿ ಪೋಷಕಾಂಶಗಳು ಬೇರೆ ಬೇರೆ ತರ ಹೇಳಿದ್ರಲ್ಲ, ಅವು ಎಲ್ಲಾ ತರದ ಆಹಾರದಲ್ಲಿ ಬೇರೆ ಬೇರೆ ವಿಭಿನ್ನವಾಗಿ ಬೇರೆ ಬೇರೆ ಪ್ರಮಾಣದಲ್ಲಿ ಸಿಗ್ತಾವಂತಲ್ಲ? ಈ ಒಂದು ಪೋಷಕಾಂಶಗಳು ಕೆಲವೊಂದು ಆಹಾರ ಪದಾರ್ಥದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತವೆ, ಕೆಲವೊಂದು ಆಹಾರ ಪದಾರ್ಥದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಹಾಗಾಗಿ ನಾವು ಈ ಒಂದು ಪೋಷಕಾಂಶಗಳನ್ನ ನಮ್ಗೆ ಉಪಯುಕ್ತವಾದ ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕನ್ನೋದು ಬಹಳ ಮುಖ್ಯ. ಈಗ ಮುಖ್ಯವಾಗಿ ನಾನು ಮೊದಲೇದಾಗಿ ಹೇಳ್ಬೇಕಂದ್ರೆ ಶರ್ಕರೆ ಪಿಷ್ಟ ಅಂದ್ರೆ ಕಾರ್ಬೋಹೈಡ್ರೇಟ್ಸ್. ಸೊ ಈ ಶರ್ಕರೆ ಪಿಷ್ಟ ಇದು ಮುಖ್ಯವಾಗಿ ನಮ್ಗೆ ದೇಹದಲ್ಲಿ ಶಕ್ತಿಯನ್ನ ಒದಗಿಸುವಂತಹ ಆಹಾರ ಘಟಕ. ಅಂದ್ರೆ ಇದು ತಿಂದ ನಂತರ ಜೀರ್ಣವಾಗಿ ನಮ್ಗೆ ಆಹಾರಕ್ಕೆ ದೇಹಕ್ಕೆ ಬೇಕಾಗುವಂತಹ ಶಕ್ತಿಯನ್ನ ಇದು ಒದಗಿಸ್ತದೆ ಶರ್ಕರೆ ಪಿಷ್ಟ. ಸೊ ಇದು ಮುಖ್ಯವಾಗಿ ನಮ್ಗೆ ಸಿಗುವುದು ಏಕದಳ ಧಾನ್ಯಗಳಲ್ಲಿ. ಏಕದಳ ಧಾನ್ಯ ಅಂದ್ರೆ ಜೋಳ, ಗೋಧಿ, ರಾಗಿ, ನವಣೆ, ಸಜ್ಜೆ, ಈ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಶರ್ಕರೆ ಪಿಷ್ಟ ಅಂಶ ಇದ್ದೇ ಇರುತ್ತೆ. ಇದು ಪ್ರತಿಯೊಂದು 100 ಗ್ರಾಮ್ಗೆ ನಮ್ಗೆ 320-350 ಕ್ಯಾಲರಿ ವರೆಗೂ ನಮ್ಗೆ ಇದು ಒಂದು ಅಂಶ ಕಂಡು ಬರ್ತದೆ. ಇನ್ನು ಗಡ್ಡೆ ಗೆಣಸುಗಳಲ್ಲೂ ಕೂಡ ಈ ಒಂದು ಶರ್ಕರೆ ಪಿಷ್ಟ ಕಂಡು ಬಂದಿದೆ. ಗಡ್ಡೆ ಗೆಣಸುಗಳಂತಂದ್ರೆ ಆಲೂಗಡ್ಡೆ ಇರಬಹುದು, ಮರಗೆಣಸು ಇರಬಹುದು, ಈ ತರ ಒಂದು ಗಡ್ಡೆ ಗೆಣಸುಗಳಲ್ಲಿ ಈ ಒಂದು ಶರ್ಕರೆ ಪಿಷ್ಟ ಅಂಶ ಕಂಡು ಬರ್ತದೆ. ಆಮೇಲೆ ಈಗ ನಿಮ್ಗೆ ಗೊತ್ತಿರಬಹುದು ಸಾಬುದಾನಿ, ಇದು ಒಂದು ನ್ಯಾಚುರಲ್ ಗ್ರೇನ್ ಅಲ್ಲ, ಎಷ್ಟೋ ಜನ ಅನ್ಕೊಂಡಿರ್ಬಹುದು. ಇದು ಒಂದು ಸಿಂಥೆಟಿಕ್ ಗ್ರೇನ್ ಇದು ಸಾಬುದಾನಿ ಅಂದ್ರೆ. ಇದನ್ನ ಬೇರೆ ಬೇರೆ ಒಂದು ಈ ಮರಗೆಣಸು ಇದರಿಂದ ನಾವು ಈ ಒಂದು ಸಾಬುದಾನಿಯನ್ನ ತಯಾರು ಮಾಡಿರ್ತೀವಿ. ಅಂದ್ರೆ ಮುಖ್ಯವಾಗಿ ಇದರಲ್ಲಿ ಕಂಡು ಬರೋದು ಶರ್ಕರೆ ಪಿಷ್ಟದ ಅಂಶನೇ ಇದರಲ್ಲಿ. ಹಾಗಾಗಿ ಶರ್ಕರೆ ಪಿಷ್ಟ ಒಂದು ಮುಖ್ಯವಾಗಿ ದೇಹದಲ್ಲಿ ಇದರದ್ದು ಕಾರ್ಯ ಅಂತಂದ್ರೆ ಶಕ್ತಿಯನ್ನ ಒದಗಿಸುವಂತದ್ದು. ಈ ಬಾಳೆಹಣ್ಣು, ಅಕ್ಕಿ, ಇದರಲ್ಲಿ ಅಕ್ಕಿಯಲ್ಲೂ ಹೆಚ್ಚಿನ ಶರ್ಕರೆ ಪಿಷ್ಟ ಇರ್ತದೆ. ಇದರಿಂದ ಕೂಡ ನಮ್ಗೆ ಹಣ್ಣು ಬಾಳೆಹಣ್ಣಿನಲ್ಲೂ ಇದು ಒಂದು ಶಕ್ತಿದಾಯಕ, ಇದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಕಂಡು ಬಂದಿದೆ ಶರ್ಕರೆ ಪಿಷ್ಟ. ಮತ್ತೆ ಸಸಾರಜನಕದ ಕೂಡ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ರು. ಈ ಸಸಾರಜನಕ ಅಂಶ ಅಂತಂದ್ರೆ ಪ್ರೋಟೀನ್ ಅಂಶ. ಇದು ನಮ್ಗೆ ಮುಖ್ಯವಾದ ಆಹಾರ ಪದಾರ್ಥಗಳು ಅಂತಂದ್ರೆ ಇದು ದ್ವಿದಳ ಧಾನ್ಯಗಳು. ದ್ವಿದಳ ಧಾನ್ಯಗಳು ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ, ಮಡಿಕೆ ಕಾಳು ಇರ್ಬೋದು, ಹೆಸರು ಕಾಳು, ಅಲಸಂದಿ, ಹುರುಳಿ, ಕಡಲೆ ಮತ್ತೆ ತೊಗರಿ ಬೇಳೆ. ದಿನನಿತ್ಯ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಮುಖ್ಯವಾಗಿ ಉಪಯೋಗಿಸ್ತಾ ಇರೋದು ತೊಗರಿ ಬೇಳೆ, ಅಂದ್ರೆ ಅದರಿಂದ ನಾವು ಸಾರು ತಯಾರು ಮಾಡ್ಕೊಳ್ತೀವಿ. ಈ ಸಸಾರಜನಕ ಪ್ರತಿಯೊಬ್ಬರಿಗೆ ಅಂತಂದ್ರೆ ಒಂದು ಕಿಲೋ ನಮ್ದು ತೂಕ ಇತ್ತಂದ್ರೆ ನಾವೇನ್ ಹೇಳ್ತೀವಿ, ಒಂದು ಗ್ರಾಮ್ ಅರ ಕನಿಷ್ಠ ನಮ್ಗೆ ಸಸಾರಜನಕ ಅವಶ್ಯ ಇದೆ ಪ್ರತಿ ಕಿಲೋ ದೇಹ ತೂಕಕ್ಕೆ ಅಂತ ಹೇಳ್ತೀವಿ. ಈಗ ಮುಖ್ಯವಾಗಿ ನಾವು ಮಡಿಕೆ ಕಾಳುಗಳು, ಅಲಸಂದಿ, ಕಡಲೆ ಇವೆಲ್ಲವನ್ನು ಬೇಯಿಸಿ ನಮ್ಗೆ ತಿನ್ನುವಂದು ರೂಢ ಇದೆ. ಅದ್ರ ಬದಲು ನಾವು ಇದನ್ನ ನೆನೆಸಿ ಮೊಳಕೆ ಬರೆಸಿ ಉಪಯೋಗಿಸಿದಾಗ ಅದರಲ್ಲಿ ಇರುವಂತಹ ಈ ಬಿ ಜೀವಸತ್ವ ಕೂಡ ನಮ್ಗೆ ಲಭ್ಯವಾಗ್ತದೆ. ಇಲ್ಲ ಅಂತಂದ್ರೆ ಈ ದ್ವಿದಳ ಧಾನ್ಯಗಳಿಂದ ಮುಖ್ಯವಾಗಿ ಬರುವಂತದ್ದು ಪ್ರೋಟೀನ್ ಹಾಗೂ ಸ್ವಲ್ಪ ಮಟ್ಟಿಗೆ ನಮಗೆ ಶಕ್ತಿ ಕೂಡ ದೊರೆಯುತ್ತದೆ. ಈ ಕೆಲವೊಂದು ಸಾರಿ ಏನಾಗ್ತದೆ, ದ್ವಿದಳ ಧಾನ್ಯಗಳಿಂದ ಈ ಪ್ರೋಟೀನ್ ಕೊರತೆ ಆಯಿತು ಅಂತಂದ್ರೆ ಪ್ರೋಟೀನಿಗೂ ಈ ದ್ವಿದಳ ಧಾನ್ಯ ಉಪಯೋಗ ಆಗ್ತದೆ ಹಾಗೂ ಇವನ್ ಶಕ್ತಿಗೂ ಕೂಡ. ಹಾಗಾಗಿ ಈಗ ಮುಖ್ಯವಾಗಿ ಏನ್ ಹೇಳಬೇಕಂತಂದ್ರೆ ಇಲ್ಲಿ ದ್ವಿದಳ ಧಾನ್ಯಗಳನ್ನ ನಾವು ಮೊಳಕೆ ಬರೆಸಿ ಉಪಯೋಗಿಸಿದಾಗ ಅದರಲ್ಲಿ ಇರುವಂತಹ ಬಿ ಕಾಂಪ್ಲೆಕ್ಸ್ ವಿಟಾಮಿನ್ಸ್ ಅಂದ್ರೆ ಬಿ ಜೀವಸತ್ವಗಳು, ಬಿ ಗುಂಪಿಗೆ ಸೇರಿದಂತಹ ಜೀವಸತ್ವಗಳು ಥಯಾಮಿನ್, ನಯಾಸಿನ್, ರೈಬೋಫ್ಲೇವಿನ್ ಇವೆಲ್ಲ ಕೂಡ 5-10 ಹೆಚ್ಚಾಗ್ತಾವ ನಾವು ಮೊಳಕೆ ಬರೆಸಿದಾಗ. ಹಾಗಾಗಿ ದ್ವಿದಳ ಧಾನ್ಯಗಳನ್ನ ಮುಖ್ಯವಾಗಿ ಮೊಳಕೆ ಬರೆಸಿ ನಂತರ ಅಂದ್ರೆ ಸುಮಾರು 10-12 ನೀವು ರಾತ್ರಿ ನೆನೆಸಬಹುದು. ನಂತರ 24-48 ನಾವು ಮೊಳಕೆ ಬರೆಸಿದ್ವಿ ಅಂತಂದ್ರೆ ಅದರಲ್ಲಿರುವಂತಹ ಬಿ ಗುಂಪಿನ ಜೀವಸತ್ವಗಳು ಹೆಚ್ಚಾಗ್ತವೆ. ನಂತರ ಈ ಒಂದು ಮೊಳಕೆಯಾದಂತಹ ಕಾಳುಗಳನ್ನ ಹೆಚ್ಚಾಗಿ ನಾವು ಬೇಯಿಸಬಾರದು, ಅಂದ್ರೆ ಸುಮ್ಮನೆ ಮತ್ತೆ ಅದನ್ನ ಸಾಧ್ಯವಾದಷ್ಟು ತಾಜಾ ರೂಪದಲ್ಲಿ ಬೇಯಿಸದೆ ನಾವು ಅವುಗಳನ್ನ ಸೇವಿಸಿದರೆ ಅವುಗಳಲ್ಲಿರುವಂತಹ ಬಿ ಜೀವಸತ್ವ ಮತ್ತು ಸಿ ಜೀವಸತ್ವ ನಮಗೆ ದೇಹಕ್ಕೆ ಲಭ್ಯವಾಗ್ತದೆ. ಇನ್ನು ಈ ಸಿ ಜೀವಸತ್ವ ನಾವು ಬೇಯಿಸಿದಾಗ ಅದು ಎಲ್ಲದಕ್ಕಿಂತ ಬಹಳ ಸೂಕ್ಷ್ಮವಾದ ಒಂದು ಪೋಷಕಾಂಶ ಅಂತ ಹೇಳ್ತೀವಿ ನಾವು. ಸಿ ಜೀವಸತ್ವ ಅಂದ್ರೆ ಈ ಬೇಯಿಸಿದ್ರೆ, ಈ ಮೊಳಕೆ ಬಂದಂತಹ ಕಾಳುಗಳನ್ನ ನಾವು ಬೇಯಿಸಿದ್ರೆ ಅದರಲ್ಲಿ ಇರುವಂತಹ ಸಿ ಜೀವಸತ್ವ ನಾಶ ಆಗ್ತದೆ. ಹಾಗಾಗಿ ಸಾಧ್ಯ ಆದಷ್ಟು ಮೊಳಕೆ ಬಂದಂತಹ ಕಾಳುಗಳನ್ನ ನಾವು ತಾಜಾ ರೂಪದಲ್ಲಿ ಸೇವಿಸೋದು ಬಹಳ ಒಳ್ಳೆಯದು. ಯಾಕಂದ್ರೆ ನಾವು ಹೇಳ್ತೀವಿ ಕೆಲವೊಂದ್ಸರಿ ಸಿ ಜೀವಸತ್ವ ಎಷ್ಟು ಸೂಕ್ಷ್ಮ ಅಂತಂದ್ರೆ, ಇವನ್ ನಾವೀಗ ಲಿಂಬೆ ಹಣ್ಣಾಯ್ತು, ಸೌತೆಕಾಯಿ ಇವು ಹೆಚ್ಚಿಟ್ಟಿವಿ ಬಹಳ ಹೊತ್ತಂದ್ರೆ ಅದು ಏರಿ ಎಕ್ಸ್ಪೋಸ್ ಆದಾಗೂ ಕೂಡ ಅದರದ್ದು ಸಿ ಜೀವಸತ್ವ ಹೋಗ್ತದೆ. ಹಾಗಾಗಿ ಈ ಆದಷ್ಟು ಈ ಸಿ ಜೀವಸತ್ವವನ್ನ ಹೆಚ್ಚಿಗೆ ನಾವು ಎಕ್ಸ್ಪೋಸ್ ಮಾಡದೆ ಆದಷ್ಟು ಸಾಧ್ಯವಾದಷ್ಟು ಕತ್ತರಿಸಿದ ನಂತರ ತಿನ್ನೋದು. ಇವಾಗ ನಾನು ದ್ವಿದಳ ಧಾನ್ಯದ ಹೇಳ್ತಾ ಇದ್ದೆ, ಹಾಗಾಗಿ ಅದನ್ನ ಹೆಚ್ಚಿಗೆ ಬೇಯಿಸದೆ ತಿನ್ನೋದ್ರಿಂದ ನಮ್ಗೆ ಅದು ಬಿ ಜೀವಸತ್ವ ಸಿ ಜೀವಸತ್ವ ಸಿಗ್ತದೆ, ಜೊತೆಗೆ ಅದರಲ್ಲಿರುವಂತಹ ಮುಖ್ಯವಾದ ಪ್ರೋಟೀನ್ ಅಂಶ ಸಿಗ್ತದೆ. ಮುಖ್ಯವಾಗಿ ಈ ದ್ವಿದಳ ಧಾನ್ಯಗಳಲ್ಲಿ ಪ್ರತಿ 100 ಗ್ರಾಂನಲ್ಲಿ ಸುಮಾರು 17-25 ಗ್ರಾಂ ವರೆಗೂ ನಮ್ಗೆ ಪ್ರೋಟೀನ್ ಅಂಶ ಇದೆ. ಇನ್ನು ಈಗ ಸೋಯಾಬೀನ್ ಅಂತ ಹೇಳ್ತೀವಿ, ಸೋಯಾಬೀನ್ ಅದು ಎಣ್ಣೆ ಕಾಳುಗಳಲ್ಲಿ ಸೇರಿಸ್ತಾ ಇದೀವಿ, ಯಾಕಂದ್ರೆ ಅದನ್ನ ಎಣ್ಣೆಯನ್ನ ಉತ್ಪಾದನೆಗಾಗಿ ನಾವು ಸೋಯಾ ಅವರೆಯನ್ನ ಉಪಯೋಗಿಸ್ತಾ ಇದೀವಿ. ಅದರಲ್ಲಿ 40%+ ಪ್ರೋಟೀನ್ ಇದೆ ಸೋಯಾ ಅವರೆಯಲ್ಲಿ. ಈ ಒಂದು ಪ್ರೋಟೀನ್ ಅಂಶ ನಮಗೆ ದೊರಿಬೇಕು ಅಂತಂದ್ರೆ ಅವುಗಳನ್ನ ಸೋಯಾ ಅವರೆಯನ್ನ ನಾವು ಕೆಲವೊಂದು ಪದ್ಧತಿಯನ್ನ ಉಪಯೋಗಿಸಿ ನಾವು ಅದನ್ನ ಬಳಸಬೇಕು. ಏನ್ ಪದ್ಧತಿ ಅಂದ್ರೆ, ಈಗ ಸೋಯಾ ಅವರೆಯನ್ನ ಅದು ಸಂಸ್ಕರಣೆ ಮಾಡಿ ಬಳಸಬೇಕು ಸೋಯಾ ಅವರೆಯನ್ನ ಅಂತ ಹೇಳಿದ್ರೆ ಏನೇನ್ ಮಾಡಬಹುದು? ಸೋಯಾ ಅವರೆಯಲ್ಲಿ ನಮಗೆ ಕೆಲವೊಂದು ಪೌಷ್ಟಿಕ ಅಂಶಗಳನ್ನ ದೇಹಕ್ಕೆ ಲಭ್ಯವಾಗಿ ಮಾಡಲಾರದಂತಹ ಘಟಕಗಳು ಕೆಲವೊಂದಿದಾವೆ. ಅಂದ್ರೆ ಈಗ ನಮ್ಮ ಪ್ರೋಟೀನ್ ಅಬ್ಸಾರ್ಪ್ಷನ್ ಗೆ ಹಿಂಡ್ರೆನ್ಸ್ ಮಾಡುವಂತಹವು, ಕೆಲವೊಂದು ಟ್ರಿಪ್ಸಿನ್ ಇನ್ಹಿಬಿಟರ್ ಅಂತ ಹೇಳ್ತೀವಿ, ಆಮೇಲೆ ಹೀಮ್ ಆಗ್ಲೋಟಿನಿನ್ಸ್ ಅಂತ ಹೇಳ್ತೀವಿ. ಈ ಅಂಶಗಳು ಸೋಯಾ ಅವರೆಯಲ್ಲಿ ಇರೋದ್ರಿಂದ ಸೋಯಾ ಅವರೆಯನ್ನ ನಾವು ಒಂದು ಸಂಸ್ಕರಣಾ ಪದ್ಧತಿಗಳನ್ನ ಉಪಯೋಗಿಸಿ ನಾವು ಸಂಸ್ಕರಣೆ ಮಾಡಿ ನಂತರ ನಾವು ಸೋಯಾ ಅವರೆಯನ್ನ ಉಪಯೋಗಿಸ್ಬೇಕು. ಸೊ ಈ ಪದ್ಧತಿಗಳಲ್ಲಿ ಮುಖ್ಯವಾಗಿ ಕೆಲವೊಂದು ಪದ್ಧತಿಗಳು ಅಂದ್ರೆ ಅದನ್ನ ನಾವು ನೀರಿನಲ್ಲಿ 6-8 ಸೋಯಾ ಅವರೆಯನ್ನ ನೆನೆಸ್ಬೇಕು. ಹೆಚ್ಚಿನ ಪ್ರಮಾಣದ ನೀರು ಅಂದ್ರೆ ನಾವು ಈಗ 2-5 ಕೆಜಿ ನೀವು ಸೋಯಾ ಅವರೆಯನ್ನ ಒಂದು ಬಕೆಟ್ ನಲ್ಲಿ ತೆಗೆದುಕೊಂಡು ಅದ್ರ ತುಂಬಾ ನಾವು ನೀರು ತುಂಬಿಸಿ ಅದನ್ನ 6-8 ಆದ್ಮೇಲೆ ಮೇಲಿನ ನೀರನ್ನ ನಾವು ಬಸಿಯಬೇಕು. ಅಂದ್ರೆ ಅದರಲ್ಲಿ ಇರುವಂತಹ ಟ್ರಿಪ್ಸಿನ್ ಇನ್ಹಿಬಿಟರ್ ಆಯ್ತು, ಹೀಮ್ ಆಗ್ಲೂಟಿನಿನ್ಸ್ ನೀರಿನ ಜೊತೆಗೆ ಬಸಿದು ಹೋಗ್ತವೆ. ನಂತರ ಈ ಒಂದು ಸೋಯಾ ಅವರೆಯನ್ನ ಕುಕ್ಕರ್ ನಲ್ಲಿ ನಾವು ಸ್ಟೀಮ್ ಕುಕ್ಕಿಂಗ್ ಮಾಡಿ ಒಂದು ಸ್ವಲ್ಪ ಬೇಯಿಸಬಹುದು, ಇಲ್ಲ ಅಂತಂದ್ರೆ ಸುಮಾರು ಕುದಿಯುವ ನೀರಿನಲ್ಲಿ 2-3 ನಿಮಿಷವಷ್ಟೇ ನೀವು ಇಡಬಹುದು. ಇಟ್ಟು ನಂತರ ನೀರನ್ನ ಬೆಸೆದು ಒಣಗಿಸಿ ಈ ಕಾಳುಗಳನ್ನು ನಾವು ಚೆನ್ನಾಗಿ ಶೇಖರಣೆ ಮಾಡಬಹುದು. ಮುಖ್ಯವಾಗಿ ಇದನ್ನ ನಾವು ಚೆನ್ನಾಗಿ ಬಿಸಿಲಿರುವಂತಹ ದಿನದಲ್ಲಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ನೀವು ಈ ತರ ಸಂಸ್ಕರಣೆಯನ್ನ ಮಾಡಿ ಇಟ್ಕೊಂಡ್ರೆ, ನಂತರ ನೀವು ಅವುಗಳನ್ನ ಒಣಗಿಸಿ ಚೆನ್ನಾಗಿ ಒಣಗಿಸಿ ನಾವು ಇಟ್ಕೊಂಡ್ರೆ 4-5 ತಿಂಗಳವರೆಗೂ ನೀವು ಈ ಸೋಯಾ ಅವರೆಯನ್ನ ನೀವು ಉಪಯೋಗಿಸ್ತಾನೆ ಇರಬಹುದು. ಅಂದ್ರೆ ಅದು ಆನಂತರ ನಾವು ಮಾಡ್ತೀವಲ್ಲ ಅಡಿಗೆ ಮಾಡಿನ ತಿನ್ನೋದು ಅಥವಾ ರಾ ಅಂತ ಹೇಳ್ತೀವಿ. ಸೋಯಾ ಅವರೆ ಬಂದು ಸಂಸ್ಕರಣೆ ಮಾಡಿದ ನಂತರ ಇವುಗಳನ್ನ ಮತ್ತೆ ನೀವು ಪ್ರೆಷರ್ ಕುಕ್ಕಿಂಗ್ ಅಲ್ಲಿ ಉಪಯೋಗಿಸಬಹುದು. ಆಮೇಲೆ ಮುಖ್ಯವಾಗಿ ನಾವು ಸೋಯಾ ಅವರೆಯನ್ನ ಇಡೀ ಊಟದಲ್ಲಿ ಇಡಿಯಾಗಿ ನಾವು ಅದನ್ನು ಉಪಯೋಗಿಸೋದಿಲ್ಲ, ಯಾಕಂದ್ರೆ ಅದರಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇದಾವೆ. ಈಗಾಗಲೇ ನಾ ಹೇಳಿದೆ ಪ್ರೋಟೀನ್ 40%ರಷ್ಟಿದೆ ಹಾಗೂ ಎಣ್ಣೆಯ ಅಂಶ 20%ರಷ್ಟಿದೆ. ಹಾಗಾಗಿ ಅದು ಪಚನಕ್ಕೆ ಸ್ವಲ್ಪ ಒಂದೇ ಸಾರಿ ನಾವು ಪ್ರಾರಂಭ ಮಾಡಿದಾಗ ಪಚನಕ್ಕೆ ಅಡ್ಡಿ ಆಗಬಹುದು. ಸುಮಾರು 30-40 ಗ್ರಾಂ ನಾವು ಸೋಯಾ ಅವರೆ ದಿನನಿತ್ಯ ಸೇವಿಸೋದ್ರಲ್ಲಿ ಏನು ತೊಂದರೆ ಇಲ್ಲ. ಈ ಸೋಯಾ ಅವರೆಯನ್ನ ಕೆಲವರು ಪಲ್ಯ ರೂಪದಲ್ಲಿ ಮಾಡಿ ತಿನ್ನಬಹುದು, ಇಲ್ಲ ಈಗಾಗಲೇ ನಾ ಹೇಳಿದ ಒಂದು ಸಂಸ್ಕರಣಾ ಪದ್ಧತಿಗಳನ್ನ ಅನುಸರಿಸಿ ನಂತರ ಅದನ್ನ ಹಿಟ್ಟು ನೀವು ತಯಾರು ಮಾಡಿ ಇಟ್ಕೊಂಡ್ರೆ ಆ ಹಿಟ್ಟನ್ನ ಬೇರೆ ಹಿಟ್ಟಿನ ಜೊತೆ ಮಿಶ್ರಣ ಮಾಡಿ, ಅಂದ್ರೆ ಉದಾಹರಣೆಗೆ ಕಡಲೆಬೇಳೆ ಹಿಟ್ಟಿಂದ ಬಹಳಷ್ಟು ಐಟಮ್ಸ್ ನಾವು ಮಾಡಬಹುದು. ಸೊ ಆ ಕಡಲೆಬೇಳೆ ಹಿಟ್ಟನ್ನ ನಾವು ಉಪಯೋಗಿಸುವಾಗ ಇದನ್ನು ಸುಮಾರು 30-50% ನೀವು ಉಪಯೋಗಿಸಿ ಅದರ ಜೊತೆಗೇನೆ ವಿವಿಧ ಖಾದ್ಯಗಳನ್ನ ನಾವು ತಯಾರಿಸಬಹುದು. ಉದಾಹರಣೆಗೆ ಒಂದು ಜುಣುಕ ಇರಬಹುದು, ಬೇಸನ್ ಉಂಡಿ ಇರಬಹುದು. ಸೊ ಕಡಲೆಬೇಳೆ ಹಿಟ್ಟಿನ ಜೊತೆ ಸೋಯಾ ಅವರೆ ಹಿಟ್ಟನ್ನ ಈಗಾಗಲೇ ನಾ ಹೇಳಿದ ಪದ್ಧತಿಯಿಂದ ನೀವು ಮಾಡಿ ನಾವು ಉಪಯೋಗಿಸಬಹುದು. ಸೊ ಇದನ್ನ ನಾ ಹೇಳ್ತಾ ಇರೋದು ಅಂದ್ರೆ ದ್ವಿದಳ ಧಾನ್ಯಗಳು ಹೇಗೆ ಪ್ರೋಟೀನ್ ಕೊಡ್ತವೆ, ಜೊತೆಗೆ ಸೋಯಾ ಅವರೆ ಇತ್ತಿತ್ತಲಾಗಿ ಬಹಳಷ್ಟು ಬೆಳಕಿಗೆ ಬಂದಿದೆ, ಅದನ್ನ ನಾವು ಹೆಚ್ಚಿನ ರೂಪದಲ್ಲಿ ಉಪಯೋಗಿಸಿದಾಗ ಸೋಯಾ ಅವರೆ ಉಪಯೋಗದಿಂದ ಅನೇಕ ಉಪಯುಕ್ತ ಲಾಭಗಳು ಕಂಡು ಬಂದಿವೆ. ಅಂದ್ರೆ ಈ ಕೆಲವರಿಗೆ ಮಹಿಳೆಯರಿಗೆ ಮುಟ್ಟಾದಾಗ ಕೆಲವೊಂದು ತೊಂದರೆಗಳು ಕಂಡು ಬರ್ತಾ ಇದ್ದು, ಈ ತೊಂದರೆಗಳು ಕೂಡ ನಾವು ನಿಯಮಿತವಾಗಿ ಸೋಯಾ ಅವರೆ ಉಪಯೋಗಿಸೋದ್ರಿಂದ ಈ ಒಂದು ಸಮಸ್ಯೆಗಳು ಕಡಿಮೆ ಆಗ್ತಾವ ಅಂತ ಕಂಡು ಬಂದಿದೆ. ಇನ್ನು ಮೊಟ್ಟೆ, ಮಾಂಸ, ಮೀನು ಇಂಥವೆಲ್ಲೂ ಕೂಡ ಸೇವನೆ ಮಾಡ್ತಾ ಇರ್ತಾರೆ, ಅಲ್ಲಿ ಕೂಡ ಸಾರಜನಕ ಲಭ್ಯತೆ ಇದೆಯೋ ಹೇಗೆ? ಈ ಪದಾರ್ಥಗಳು ಕೂಡ ಅಂದ್ರೆ ಮಾಂಸಾಹಾರಿ ಪದಾರ್ಥಗಳಾಯ್ತು, ಮೀನು, ಮೊಟ್ಟೆ, ಇದು ಕೂಡ ಬಹಳಷ್ಟು ಪ್ರೋಟೀನ್ ಅಂಶಗಳನ್ನ ಹೊಂದಿದ್ದು, ಮೊಟ್ಟೆ ಅದರಲ್ಲೂ ಕೂಡ ಇದು ಒಳ್ಳೆಯ ಗುಣಮಟ್ಟದ ಒಂದು ಪ್ರೋಟೀನ್ ಹೊಂದಿದೆ. ಅಂದ್ರೆ ಪ್ರೋಟೀನ್ ಕ್ವಾಲಿಟಿ ಅಂತ ಹೇಳ್ತೀವಿ ನಾವು ಯಾವಾಗ್ಲೂ ಮೊಟ್ಟೆದ್ದು ಸಾರಜನಕದ ಗುಣಮಟ್ಟ ಹೆಚ್ಚಿನ ಗುಣಮಟ್ಟ ಹೊಂದಿರೋದ್ರಿಂದ ಅದಕ್ಕೆ ನಾವು ಸ್ಕೋರಿಂಗ್ ಮಾಡುವಾಗ ಅದಕ್ಕೆ ನಾವು 1 ಅಂತ ಹೇಳ್ತೀವಿ. ಅಂದ್ರೆ ಮೊಟ್ಟೆಯಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇದೆ, ಒಳ್ಳೆಯ ಗುಣಮಟ್ಟದ ಪ್ರೋಟೀನ್ ಇದೆ. ಹಾಗಾಗಿ ನಾವು ಮಕ್ಕಳಿಗೆ ನೀವು ಮೊಟ್ಟೆ ತಿನ್ನಿಸ್ರಿ ಅಂದ್ರೆ, ಯಾಕಂದ್ರೆ ಅದು ಒಂದು ಬೆಳವಣಿಗೆಯ ಹಂತ, ಒಂದೇ ಒಂದು ಅಮಿನೋ ಆಮ್ಲ ಕೊರತೆ ಆದಾಗ ಕೂಡ ಸಮಸ್ಯೆ ಆಗಬಹುದು ಬೆಳವಣಿಗೆಯಲ್ಲಿ. ಹಾಗಾಗಿ ಎಲ್ಲ ಒಂದು ಅಮಿನೋ ಆಮ್ಲಗಳನ್ನ ಒಳಗೊಂಡಂತಹ ಗುಣಮಟ್ಟದ ಪ್ರೋಟೀನ್ ಕ್ವಾಲಿಟಿಯನ್ನ ಇರೋದ್ರಿಂದ ನಾವು ಮೊಟ್ಟೆಗೆ ಒಳ್ಳೆಯ ಗುಣಮಟ್ಟದ ಆಹಾರ ಅಂತ ಹೇಳ್ತೀವಿ. ಹಾಗೂ ಅದು ಬೆಳವಣಿಗೆಗಾಯ್ತು, ಈಗ ಕೆಲವರು ಕೂದಲು ಸರಿ ಬರೋದಿಲ್ಲ ಅನ್ಬಹುದು, ಅಥವಾ ಕೆಲವು ಮಕ್ಕಳಿಗೆ ರೋಗ ಬಂದು ಅವು ಅಶಕ್ತತೆಯಿಂದ ಬಳಲ್ತಾ ಇರಬಹುದು, ಈ ಮೊಟ್ಟೆಯನ್ನ ಕೊಡೋದ್ರಿಂದ ಗುಣಮಟ್ಟದ ಪ್ರೋಟೀನ್ ಅವರಿಗೆ ಲಭ್ಯವಾಗ್ತದೆ. ಇನ್ನು ಮೀನಿನಲ್ಲಿ ಕೂಡ ಒಳ್ಳೆಯ ಗುಣಮಟ್ಟದ ಪ್ರೋಟೀನ್ಸ್ ಇದೆ, ಮಾಂಸಾಹಾರಿ ಪದಾರ್ಥಗಳು ಇವು ಎಲ್ಲವೂ ಒಂದು ಒಳ್ಳೆಯ ಗುಣಮಟ್ಟದ ಪ್ರೋಟೀನ್ ಹೊಂದಿವೆ. ನಿಯಮಿತವಾಗಿ ಇವುಗಳನ್ನ ಸೇವಿಸೋದ್ರಿಂದ ಏನು ಸಮಸ್ಯೆ ಇಲ್ಲ. ಜೊತೆಗೆ ಮೀನಿನಲ್ಲಿ ಒಂದು ಈ ಒಂದು ಹೃದಯ ರೋಗಗಳನ್ನ ತಡೆಗಟ್ಟುವಂತಹ ಒಂದು ಅಂಶ ಕೂಡ ಇದೆ. ಹಾಗಾಗಿ ನಾವು ಈ ಮೀನು ಸೇವನೆ ಕೂಡ ಅದು ಒಳ್ಳೆಯದಂತ ಹೇಳ್ತೀವಿ. ಅಂದ್ರೆ ಅದು ಪ್ಯೂಫಾ ಒಂದು ಅಂಶ ಅದರಲ್ಲಿ ಇರೋದ್ರಿಂದ ಮೀನು ಕೂಡ ಒಂದು ನಮ್ಗೆ ಒಳ್ಳೆಯ ಆಹಾರ. ಮೀನಿನ ಕೆಲವೊಂದು ಮೀನುಗಳಿಂದ ಈ ಕಾಡ್ ಲಿವರ್ ಆಯಿಲ್ ಅಂತ ಕೂಡ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅಂದ್ರೆ ಅದು ಕೂಡ ಒಂದು ಚಿಕ್ಕ ಮಕ್ಕಳಿದ್ದಾಗ್ಲೇನೆ ಅವು ಇವನ್ ಸ್ಕಿನ್ನಿಗೆಲ್ಲ ಹಚ್ಚಿ ಆಮೇಲೆ ದೇಹಕ್ಕೆ ಸೇವನೆ ಮಾಡೋದ್ರಿಂದ ಒಳ್ಳೆಯ ಬೆಳವಣಿಗೆ ಆಗ್ತದೆ ಅಂತ ಹೇಳಿ ಈ ಕಾಡ್ ಲಿವರ್ ಆಯಿಲ್, ಈ ಮೀನಿನಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂತಹ ಒಂದು ಕಾಡ್ ಲಿವರ್ ಆಯಿಲ್ ಕೂಡ ನಾವು ಮೊದಲಿಂದಾನು ಉಪಯೋಗ ಮಾಡ್ತಾನೆ ಇದ್ದಾರೆ. ಇಷ್ಟೆಲ್ಲನೂ ಹೇಳಿದ್ರೆ ಕೊಬ್ಬು ಕೂಡ ಬಹಳ ಮುಖ್ಯ, ಅಂದ್ರೆ ಎಣ್ಣೆ ಅಂಶ ಇರಬಹುದು ಅಂದ್ರೆ ತುಪ್ಪ ಇಂಥವೆಲ್ಲಾನು ಸೇವನೆ ಮಾಡ್ತಾರೆ, ಅದರಿಂದ ನಮ್ಗೆ ಏನೇನು ಸಿಗುತ್ತೆ ಅನ್ನುವಂಥದ್ದು. ಈಗ ಕೊಬ್ಬಿನ ಅಂಶ ಅಂತಂದ್ರೆ ಮುಖ್ಯವಾಗಿ ಫ್ಯಾಟ್, ಅಂದ್ರೆ ಇದು ನಮಗೆ ದೇಹದಲ್ಲಿ ಶಕ್ತಿ ಕೊಡೋದು.

ಸೊ ಪ್ರೋಟೀನ್ ಅಂದ್ರೆ ಸಸಾರಜನಕ. ಸಸಾರಜನಕದ ಕಾರ್ಯ ದೇಹದ ಬೆಳವಣಿಗೆಗೆ ಸಹಾಯ ಮಾಡೋದು. ಯಾವಾಗ ನಮ್ಮ ದೇಹದಲ್ಲಿ ಶಕ್ತಿಯ ಕೊರತೆ ಆಗ್ತದ ಅವಾಗ ಈ ಸಸಾರಜನಕ ಕೂಡ ನಮ್ಗೆ ಪ್ರೋಟೀನ್ ಕೆಲಸ, ಸಸಾರಜನಕ ಕೂಡ ಶಕ್ತಿಯನ್ನ ಕೊಡ್ಲಿಕ್ಕೆ ಹೋಗ್ತದೆ. ಹಾಗಾಗಿ ಆದಷ್ಟು ನಾವು ಶಕ್ತಿಯನ್ನ ಮಕ್ಕಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿದಾಯಕ ಆಹಾರಗಳನ್ನು ನಾವು ಕೊಡಬೇಕು. ಅಂದ್ರೆ ಈಗಾಗಲೇ ಹೇಳಿದಂತೆ ಏಕದಳ ಧಾನ್ಯಗಳಿರಬಹುದು ಅಥವಾ ಎಣ್ಣೆ ಬೆಣ್ಣೆ ತುಪ್ಪ. ಈ ಶಕ್ತಿ ಕೊಡುವಂತ ಇಷ್ಟೆಲ್ಲ ಆಹಾರ ಪದಾರ್ಥಗಳ ಬಗ್ಗೆ ಮಾತಾಡಿದ್ರಿ. ಈಗ ಜೀವಸತ್ವಗಳು, ಖನಿಜಗಳು, ಅವುಗಳ ಬಗ್ಗೆ ಸ್ವಲ್ಪ ಹೇಳ್ತಿರ್ನು. ಜೀವಸತ್ವ ಅಂದ್ರೇನು, ಎಂತೆಂತಾವು ಇದಾವು? ಈ ಜೀವಸತ್ವ ಮತ್ತು ಖನಿಜಗಳು ಬಹಳ ಕಡಿಮೆ ಪ್ರಮಾಣದಲ್ಲಿ ಇರ್ತದ ಆಹಾರದಲ್ಲಿ. ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಇದ್ರೂ ಕೂಡ ಇವು ಪ್ರಮುಖ ಕಾರ್ಯಗಳನ್ನ ನಿರ್ವಹಿಸ್ತಾವ ದೇಹದಲ್ಲಿ. ಪ್ರತಿಯೊಂದು ಈ ಜೀವಸತ್ವದಲ್ಲಿ ನಾವು ಹೇಳ್ತೀವಿ, ಜೀವಸತ್ವ ಎ, ಬಿ ಮತ್ತೆ ಸಿ, ಡಿ, ಇ ಮತ್ತು ಕೆ ಪ್ರಮುಖ ಜೀವಸತ್ವಗಳಿವು. ಈ ಎ ಜೀವಸತ್ವ ಅಂತಂದ್ರೆ ಇದು ನಮಗೆ ಮುಖ್ಯವಾಗಿ ಕಣ್ಣಿನ ಆರೋಗ್ಯ ಹಾಗೂ ದೇಹದಲ್ಲಿ ಒಂದು ರೋಗಗಳು ಬಾರದಂತೆ ಇಮ್ಯುನೋಗ್ಲೋಬಿನ್ಸ್ ಅವುಗಳನ್ನ ಸೃಷ್ಟಿ ಮಾಡುವಲ್ಲಿ, ರೋಗ ನಿರೋಧಕ ಶಕ್ತಿಯನ್ನ ನಮಗೆ ಕೊಡುವಲ್ಲಿ ಜೀವಸತ್ವ ಇ, ಹಾಗೂ ಒಂದು ರೀಪ್ರೊಡಕ್ಟಿವ್ ಕಾರ್ಯ ಅಂದ್ರೆ ಈ ಸಂತಾನ ಉತ್ಪತ್ತಿಯಲ್ಲೂ ಕೂಡ ಇದು ಜೀವಸತ್ವ ಇದ್ ಒಂದು ಮಹತ್ವ ಇದೆ ಅಂತ ಕಂಡು ಬಂದಿದೆ. ಮುಖ್ಯವಾಗಿ ಜೀವಸತ್ವ ಎ ಇರುವಂತದ್ದು ಅಂತಂದ್ರೆ ಹಾಲು ಮತ್ತು ಮೊಟ್ಟೆ ಹಾಗೂ ಈ ಒಂದು ಬೀಟಾ ಕೆರೋಟಿನ್ ಅಂತ ಹೇಳ್ತೀವಿ ನಾವು. ಈಗ ಎ ಜೀವಸತ್ವ ಇರೋದು ಮುಖ್ಯವಾಗಿ ಮಾಂಸಾಹಾರಿ ಪದಾರ್ಥಗಳಲ್ಲಿ, ಆದ್ರೆ ಈ ಬೀಟಾ ಕೆರೋಟಿನ್ ಅಂತ ಇರೋದು ಸಸ್ಯಾಹಾರಿ ಪದಾರ್ಥಗಳಲ್ಲಿ. ಈ ಬೀಟಾ ಕೆರೋಟಿನ್ ಅಂಶವೇ ನಮ್ಗೆ ದೇಹದಲ್ಲಿ ಎ ಜೀವಸತ್ವದಲ್ಲಿ ಮಾರ್ಪಾಡಾಗ್ತದೆ. ಹಾಗಾಗಿ ಈ ಎ ಜೀವಸತ್ವ ಇರಬಹುದು ಅಥವಾ ಬೀಟಾ ಕೆರೋಟಿನ್ ಹೊಂದಿದಂತಹ ಆಹಾರ ಪದಾರ್ಥಗಳನ್ನ ನಾವು ಸೇವಿಸಬೇಕಾಗ್ತದೆ. ಈ ಬೀಟಾ ಕೆರೋಟೀನ್ ಹೊಂದಿದಂತಹ ಆಹಾರ ಪದಾರ್ಥಗಳು ಮುಖ್ಯವಾಗಿ ಅಂತಂದ್ರೆ ಹಳದಿ ಮತ್ತು ಕೇಸರಿ ಬಣ್ಣ ಹೊಂದಿದಂತಹ ಆಹಾರ ಪದಾರ್ಥಗಳು. ಈಗ ಹಳದಿ ಬಣ್ಣದ ಪದಾರ್ಥಗಳು ನಮ್ಗೆಲ್ಲ ಗೊತ್ತಿದ್ದಂಗೆ ಹಳದಿ ಕೇಸರಿ ಅಂತಂದ್ರೆ ಮುಖ್ಯವಾಗಿ ಪಪ್ಪಾಯ ಹಣ್ಣು ಇರ್ಬೋದು, ಗಜ್ಜರಿ, ಮಾವು, ಕುಂಬಳಕಾಯಿ, ಈ ತರ ಹಳದಿ ಮತ್ತು ಕೇಸರಿ ಬಣ್ಣ ಹೊಂದಿದಂತಹ ಈ ಒಂದು ಹಣ್ಣು ಇರ್ಬೋದು ಅಥವಾ ತರಕಾರಿ ಇರ್ಬೋದು, ಇವು ನಮ್ಗೆ ಬೀಟಾ ಕೆರೋಟಿನ್ ಅನ್ನ ಹೇರಳವಾಗಿ ಕೊಡ್ತವೆ. ಇನ್ನು ಈ ಸೊಪ್ಪಿನ ತರಕಾರಿಗಳು, ಸೊಪ್ಪಿನ ತರಕಾರಿಗಳಲ್ಲೂ ಕೂಡ ಈ ಬೀಟಾ ಕೆರೋಟಿನ್ ಅಂಶ ಹೆಚ್ಚಾಗಿ ಕಂಡು ಬರ್ತದೆ. ಅಂದ್ರೆ ಮೆಂತೆ ಸೊಪ್ಪಿರ್ಬೋದು, ಸಬ್ಬಸಿಗೆ, ಮೂಲಂಗಿ ಸೊಪ್ಪು, ಈರುಳ್ಳಿ ಸೊಪ್ಪು, ಈ ತರ ಎಲ್ಲ ಒಂದು ಸೊಪ್ಪಿನ ತರಕಾರಿಗಳಲ್ಲಿ ಕೂಡ ಎ ಜೀವಸತ್ವ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ. ಹಾಗಾಗಿ ಇವುಗಳನ್ನ ನಾವು ದಿನನಿತ್ಯ ಸೇವಿಸಬೇಕು, ಇಲ್ಲ ಅಂತಂದ್ರೆ ಈ ಕಣ್ಣಿನ ದೋಷಗಳು ಕಂಡು ಬರ್ತಾವ. ಈ ಕಣ್ಣಿನ ದೋಷ ಅಂತ ಹೇಳಿದ್ರಲ್ಲ, ಎಂತೆಂತ ದೋಷಗಳು ಕಂಡು ಬರ್ತಾವ? ಈ ಕಣ್ಣಿನ ಸಮಸ್ಯೆಗಳು ಅಂತಂದ್ರೆ ಈಗ ಇರುಳು ಕುರುಡು ಅಂತ ಹೇಳ್ತೀವಿ. ಅಂದ್ರೆ ಕೆಲ ಮಕ್ಕಳಿಗೆ ಸಾಯಂಕಾಲ ಆದ ತಕ್ಷಣ ಸರಿಯಾಗಿ ಕಾಣದೆ ಇರುವುದು ಅಂದ್ರೆ ಇರುಳು ಕುರುಡು ಅಥವಾ ನೈಟ್ ಬ್ಲೈಂಡ್ನೆಸ್ ಅಂತ ಹೇಳ್ತೀವಿ ನಾವು. ಇದು ಕೂಡ ಕೆಲವು ಮಕ್ಕಳಲ್ಲಿ, ಕೆಲವು ವಯಸ್ಕರಲ್ಲೂ ಕೂಡ ಕಂಡು ಬರ್ತದೆ. ಮುಖ್ಯವಾಗಿ ಇದು ಕೂಡ ಎ ಜೀವಸತ್ವ ಕೊರತೆಯಿಂದ ಆಗ್ತದೆ. ನಂತರ ಬೈಟಾಟ್ ಸ್ಪಾಟ್ ಅಂತ ಹೇಳ್ತೀವಿ, ಜಿರೋಪ್ತಾಲ್ಮಿಯಾ ಅಂತ ಹೇಳ್ತೀವಿ, ಕೆರಟೋಮಲೇಷಿಯಾ ಅಂತ, ಈ ಎಲ್ಲ ಕಣ್ಣಿನ ನ್ಯೂನ್ಯತೆಗಳು ಒಂದರಿಂದ ಒಂದು ಹಂತಕ್ಕೆ. ಅಂದ್ರೆ ಈ ಪೋಷಕಾಂಶ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ಕಡಿಮೆ ಆಯ್ತು ಅಂತಂದ್ರೆ ಒಂದರಿಂದ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮಾರ್ಪಾಡಾಗ್ತಾ ಹೋಗ್ತಾವ. ಅಂದ್ರೆ ಇರುಳು ಕುರುಡು ಇದ್ದದ್ದು ಮುಂದೆ ನಮಗೊಂದು ಸಣ್ಣ ಬೈಟಾಟ್ ಸ್ಪಾಟ್ ಅಂದ್ರೆ ಇದು ಒಂದು ತ್ರಿಕೋನ ಆಕಾರದ ಒಂದು ಚುಕ್ಕೆಯನ್ನ ಕಾಣ್ತೀವಿ ನಾವು ಕಣ್ಣಿನ ಮೇಲೆ, ಇದಕ್ಕೆ ಬೈಟಾಟ್ ಸ್ಪಾಟ್ ಅಂತ ಹೇಳಿ. ನಂತರ ಈ ಇರುಳು ಕೆರಟೋ ಮಲೇಷಿಯಾ ಅಥವಾ ಜಿರೋಪ್ತಾಲ್ಮಿಯಾ ಅಂದ್ರೆ ಕಣ್ಣಿನ ಗುಡ್ಡೆ, ಗುಡ್ಡೆಯ ಮೇಲೆ ನಮಗೆ ಕೆಲವೊಂದ್ಸಾರಿ ಅಂಧತ್ವ ಪರಿಣಮಿಸ್ತದೆ. ಕೊನೆಯ ಹಂತ ಅಂದ್ರೆ ಅದೇ ಪೂರ್ಣ ಅಂಧತ್ವ. ಹಾಗಾಗಿ ನಾವು ಈ ಏನು ಇರುಳು ಕುರುಡು ಹಂತದಲ್ಲಿ ಬಹಳಷ್ಟು ಕಾಳಜಿಯನ್ನ ತೆಗೆದುಕೊಂಡು ನಾವು ಈ ಒಂದು ಎ ಜೀವಸತ್ವ ಇರುವಂತಹ ಆಹಾರ ಪದಾರ್ಥಗಳನ್ನ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಈಗಾಗಲೇ ಹೇಳಿದೆ ನಾನು, ಪಪ್ಪಾಯ ಇರ್ಬೋದು, ಕುಂಬಳಕಾಯಿ ಅಥವಾ ಮಾವಿನ ಹಣ್ಣು, ಗಜ್ಜರಿ. ಈಗ ಮಾವಿನ ಹಣ್ಣು ಸೀಸನಲ್ ಇರ್ಬೋದು, ಆದ್ರೆ ಕೆಲವೊಂದು ನಿಯಮಿತವಾಗಿ ಸಿಗುವಂತಹ, ರೆಗ್ಯುಲರ್ ಆಗಿ ಸಿಗುವಂತಹ ಅಂತಂದ್ರೆ ಈಗ ಈ ಒಂದು ಕಿತ್ತಲೆ ಹಣ್ಣಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಆಮೇಲೆ ಗಜ್ಜರಿ, ಕುಂಬಳಕಾಯಿ ಇಂತಹ ಪದಾರ್ಥಗಳನ್ನು ನಾವು ಹೆಚ್ಚಿಗೆ ಉಪಯೋಗಿಸಬೇಕು. ಪಪ್ಪಾಯ ಈ ತರ. ಇನ್ನೊಂದು ವಿಟಮಿನ್ ಬಿ, ಅದರ ಮಹತ್ವ ಏನು? ಈ ಬಿ ಗುಂಪಿನ ಜೀವಸತ್ವಗಳು ಅಂತ ಹೇಳ್ತೀವಿ ನಾವು. ಇದರಲ್ಲಿ ಅನೇಕ ಜೀವಸತ್ವಗಳು ಸುಮಾರು, ಈಗ ಥಯಾಮಿನ್ ಇರಬಹುದು, ನಯಾಸಿನ್, ಆಮೇಲೆ ರೈಬೋಫ್ಲೇವಿನ್ನು, ಆಂಟೋಥೆನಿಕ್ ಆಸಿಡ್, ಸೈನೋಕೋಬಲಮೈನ್, ಹೀಗೆ ಈ ಒಂದು ಬಿ ಗುಂಪಿನ ಜೀವಸತ್ವಗಳು ಅಂತ ಹೇಳ್ತೀವಿ. ಬಿ ಕಾಂಪ್ಲೆಕ್ಸ್ ವಿಟಾಮಿನ್ಸ್. ಸೊ ಪ್ರತಿಯೊಂದು ಜೀವಸತ್ವಕ್ಕೂ ತನ್ನದೇ ಆದ ಒಂದು ಮಹತ್ವವಿದೆ. ಈಗ ಆ ಜೀವಸತ್ವ, ಈಗ ಥಯಾಮಿನ್ ಅನ್ನೋದು, ಇವನ್ನು ನಮಗೆ ಈ ಒಂದು ಥಯಾಮಿನ್ ಕೊರತೆ ಆಯಿತು ಅಂತಂದ್ರೆ ಬೆರಿ ಬೆರಿ ಅಂತ ಹೇಳಿ ಒಂದು ರೋಗ ಕಂಡು ಬರ್ತದೆ. ಇದು ವೆಟ್ ಬೆರಿ ಬೆರಿ ಇರ್ಬೋದು, ಡ್ರೈ ಬೆರಿ ಬೆರಿ ಇರ್ಬೋದು. ಇದರಿಂದ ನಮ್ಮ ಈ ಸ್ಕಿನ್ ಮೇಲೆ, ಈಗ ಚರ್ಮದ ಮೇಲೆ ಒಂದು ತರಹದ ಒಂದು ಕಾಣ್ತೀವಿ ನಾವು, ಈ ತರ ಚಿಹ್ನೆಗಳನ್ನ ಕಾಣ್ತೀವಿ ಥಯಾಮಿನ್ ಕೊರತೆ ಆಯ್ತು ಅಂತಂದ್ರೆ. ಆಮೇಲೆ ಈ ಒಂದು ಥಯಾಮಿನ್ ಕೊರತೆ ಆಯ್ತು ಅಂತಂದ್ರೆ ಎಂತ ಚಿಹ್ನೆ ಇರುತ್ತದೆ ಇದು ಥಯಾಮಿನ್ ಇದ್ರದ್ದು ನೋಡ್ರಿ. ಇವನ್ ನೆಕ್ಲೆಸ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಕೆಲವೊಂದು ಟಿಪಿಕಲ್ ಸಿಂಪ್ಟಮ್ಸ್ ಅಲ್ಲಿ ಯಾವ್ಯಾವ್ದು ಈ ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆಗ್ತಾವು ಅಲ್ಲಿ ನಾವು ನೆಕ್ಲೆಸ್ ಸಿಂಡ್ರೋಮ್ ಅಂತಂದ್ರೆ ಅಲ್ಲಿ ಈ ಕುತ್ತಿಗೆಯ ಭಾಗದಲ್ಲಿ ಚಿಹ್ನೆ ಅಲ್ಲಷ್ಟೇ ಕಾಣ್ಕೊಳ್ತದೆ. ಅದಕ್ಕೆ ಅದು ನೆಕ್ಲೆಸ್ ಸಿಂಡ್ರೋಮ್ ಟೈಪ್ ಅಂದ್ರೆ ಥಯಾಮಿನ್ ಕೊರತೆ ಆದಾಗ ಈ ತರ ಅಲ್ಲಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಕಪ್ಪು ವರ್ಣಕ್ಕೆ ತಿರುಗಿದಂತಹ ಚಿಹ್ನೆಗಳನ್ನು ನಾವು ಕಾಣ್ತೀವಿ. ಇಲ್ಲ, ಇದು ಹೆಚ್ಚಾಗಿ ನಮಗೆ ಎರಡು ಕೈ ಮೇಲೆ ಹಾಗೂ ಕುತ್ತಿಗೆಯ ಮೇಲೆ ಒಂದು ಕಂಡು ಬರುವಂತಹ ಚಿಹ್ನೆಗಳು ಇದು ಥಯಾಮಿನ್ ಡೆಫಿಷಿಯನ್ಸಿಯಿಂದ. ಸೊ ಇದನ್ನು ಕೂಡ ನಾವು ಈಗ ಅಕ್ಕಿಯ ಹೊರ ಕವಚವನ್ನು ಹೆಚ್ಚಿಗೆ ಪಾಲಿಶ್ ಮಾಡಿ ಉಪಯೋಗಿಸಿದ್ರೆ, ಯಾಕಂದ್ರೆ ಅಕ್ಕಿಯ ಹೊರ ಕವಚದಲ್ಲಿ ನಾವು ಹೆಚ್ಚಿಗೆ ಒಂದು ಈ ಥಯಾಮಿನ್ ಅಂಶ ಕಂಡು ಬರ್ತದೆ. ಹಾಗಾಗಿ ಹೆಚ್ಚಿನ ಪಾಲಿಶ್ ಮಾಡಿದಂತಹ ಅಕ್ಕಿ ಅಥವಾ ಈಗ ಅನ್ನ ಮಾಡುವ ಹೊತ್ತಿನಲ್ಲಿ ನಾವು ಗಂಜಿಯನ್ನ ಬಸಿಬಾರ್ದು ಅಂತ ಹೇಳ್ತೀವಿ. ಇತ್ತಿತ್ತಲಾಗಿ ಹೆಚ್ಚಿಗೆ ಎಲ್ಲರೂ ಒಂದು ಪ್ರೆಷರ್ ಕುಕ್ಕರ್ ಉಪಯೋಗಿಸೋದ್ರಿಂದ ಎಲ್ಲ ಒಂದು ಪೋಷಕಾಂಶಗಳು ಲಭ್ಯ ಆಗ್ತಾವ. ಹಾಗಾಗಿ ಹಾಗೂ ಇನ್ನೂ ಯಾರು ಈ ಒಂದು ಗಂಜಿಯನ್ನ ಬಸಿಯುವಂತ ಪದ್ಧತಿ ಕಂಡು ಬಂದಿದೆ ಅವರು ಆ ತರ ಗಂಜಿಯನ್ನ ಬಸಿಬಾರದು ಅಂತ ನಾವಿಲ್ಲಿ ಹೇಳ್ತೀವಿ. ಯಾಕಂದ್ರೆ ಅದರಲ್ಲಿರುವಂತಹ ಮುಖ್ಯವಾದ ಪೋಷಕಾಂಶಗಳು ಆ ಗಂಜಿಯ ಜೊತೆ ಹೋಗ್ಬಿಡ್ತಾವ. ಒಂದ್ ವೇಳೆ ಗಂಜಿ ಮಾಡಿದ್ರೆ ಗಂಜಿ ಕುಡಿಬೇಕು. ಗಂಜಿಯನ್ನ ಬಸಿಯೋ ಸಂದರ್ಭ ಇದ್ದಾಗ ಆ ಗಂಜಿಯನ್ನ ಕೂಡ ನಾವು ಅದನ್ನ ಉಪಯೋಗಿಸಬೇಕು. ಒಳ್ಳೇದು ಡಾಕ್ಟರ್ ಸರೋಜಿನಿ ಕರ್ಕಣ್ಣವರ್ ಅವರೇ, ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು, ಈ ಪೋಷಕಾಂಶಗಳು ಅಂದ್ರೇನು, ಪೋಷಕಾಂಶಗಳ ಮಹತ್ವ ಹೇಗೆ ಲಭ್ಯ ಆಗತ್ತೆ, ಹೇಗೆ ಸೇವಿಸಬೇಕು ಅನ್ನುವಂತ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಪೋಷಕಾಂಶಗಳು ಹಾಗೂ ಅವುಗಳ ಮಹತ್ವ ಈ ಕುರಿತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶನಾಲಯದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸರೋಜಿನಿ ಕರಕಣ್ಣನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. अरे अरे अरे, क्या कर रहा है? इधर इधर इधर, हम बोल रहा है तेरे बिजू का. कुतला बोल रहा है? पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गो से कैसे फसल लगना अधिक शुद्धता झलकती है. माटी की तक और लो, पहली वाली बात कहा, पर हम तो सब ही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं, धूप में बात हुए नहीं किए हैं. ठीक है भाई, मैं भी आज से तेरी खेती शुरू करूंगा. माटी से प्रेम की परंपरा है परंपरागत खेती. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.

ಕೊನೆಯಲ್ಲಿ ಕೇಳಿ ಗೌರಿ ಹಬ್ಬದ ಸಮಯದಲ್ಲಿ 9 ದಿನ ನೃತ್ಯ ಮಾಡಿ ಹಾಡುವ ಹಾಡು. ಸರಿ ಸೋನೆರೋ